ಆದ್ರೆ ಅಲ್ಲಿ ಎಲ್ಲ ಕಲಬೆರಕಿನ ಇತ್ತು. ನಾವು ಈ ರೀತಿಯಾಗಿ ಅದನ್ನು ಮಾರ್ಕೆಟ್ನಾಗ ಅಂತೇಳಿ ಹೊರಗೆ ಹೋಗಿಲ್ಲ. ನಾವು ಏನಿದ್ದದ್ದು ನಮ್ಮ ಓಪನ್ ಮಾರ್ಕೆಟ್ನಾಗ ಎಷ್ಟು ಮಾಡ್ದೋ ಚಟ್ಟ ಮಾಡ್ತೀವಿ. ನಾವು ಸಾವಯವನು ಹೇಳಂಗಿಲ್ಲ. ಹಂಗ ನಾವು ಕೂತ್ ಮಾಡಿ ಕೂತ್ ಬಿಡ್ತೀರಿ. ನೀವು ನಿಮ್ಮ ಮನೆಯವರು ಹಂಗಾರೆ ಮನೆಯೊಳಗೆ ಯಾರ್ಯಾರಿದ್ದೀರಿ ಈಗ ಈ ನಿಮ್ಮ ಕೃಷಿ ಬದುಕಿನೊಳಗೆ ಯಾರ್ಯಾರು ತೊಡಗಿಸ್ಕೊಂಡಿರಿ? ಈಗ ನಾನು, ನನ್ನ ಹೆಂಡತಿ, ನನ್ನ ಮಗ, ನನ್ನ ಸುಶಿ, ನಮ್ಮ ಇನ್ನೊಬ್ಬ ಸಣ್ಣ ಮಗ ಅದಾನು, ಅವ್ನು ಮದುವೆಯಾಗಿಲ್ಲ. ನಾವು 4-5 ಜನ ಎಲ್ಲರೂ ತೊಡ್ಕೋತೀವಿ. ಮಗ ಸುಸಿ ಅವರು ರೈತಾಪಿನ, ಅವರು ರೈತಾಪಿನ ಮಾಡ್ತಾರೆ. ಮಗ ಏನು ಸಾಲಿ ಕಲ್ತಾನೆ? 17 ಸಾಲಿ ಕಲ್ತಾನೆ. ಆಮೇಲೆ ನಿಮ್ಮ ಜೊತೆಗೆ ಅದ? ಜೊತೆಗೆ ಅದಾನೆ. ಈಗ ನಿಮ್ಗೆ ವರಮಾನ ಸಾಲತ್ತ 5-6 ಮಂದಿ ಜೀವನ ನಡಿಬೇಕು, ನಿಮ್ಗೆ ಸಂತೃಪ್ತಿ ಬರಲಿಕ್ಕೆ ಕಾರಣ ಏನು? ಯಾಕಂದರೆ ಎಲ್ಲರೂ ಈಗ ನಾವು ವಾಣಿಜ್ಯ ಬೆಳೆಗಳನ್ನು ಬೆಳಿಬೇಕು, ಕಬ್ಬು ಬೆಳಿಬೇಕು, ಆಮೇಲೆ ಗೋಂಜೋಳ ಬೆಳಿಬೇಕು, ಆಮೇಲೆ ಹತ್ತಿ ಬೆಳಿಬೇಕು, ಅಂದರೆ ವಾಣಿಜ್ಯ ಬೆಳೆಗಳನ್ನು ಬೆಳೆದು ಸಾಕಷ್ಟು ದುಡ್ಡು ಮಾಡ್ಕೊಳ್ಳೋಣ ಅಂತ ಭಾಳ ಮಂದಿ ಹೊಂಟಿರ್ತಾರೆ. ನೀವು ಅದಕ್ಕೆ ಅಪವಾದ ಇದ್ರಲ್ಲ ಹೆಂಗೆ? ದುಡ್ಡು ಮಾಡ್ಕೊಳಕ್ಕೆ ಇದೊಂದು ವರದಾನ ಐತ್ರಿ. ಹೆಂಗೆ ವರದಾನ ಐತಿ ಅಂದ್ರೆ, ನಾವೊಂದು ಗೃಹಸ್ಥಾಶ್ರಮದಲ್ಲಿ ಹೇಗಿರ್ಬೇಕು ಅಂತ ಬುಕ್ ಓದ್ನಿ. ಅದ್ರಾಗ ಎಲ್ಲರಿಗೂ ಆರೋಗ್ಯ ಅನಾರೋಗ್ಯ ಯಾರು ಬಯಸ್ಯಾರನ? ಯಾರು ಬಯಸಿಲ್ಲ. ಹಂಗ ಶ್ರೀಮಂತಿಕೆ ಬರ್ತಾನ, ಯಾರು ಬಯಸಿದ್ರಕನೂ ಅದೇ ಬುರುದು ಬುರುದನ. ನಾವು ತೃಪ್ತಿ ಇರುವಟ್ಟದನ್ನ ಈ ರೀತಿ ನಮ್ಮ ಜೀವನ ಮಾಡ್ಕೊಂಡ ಯಾವುದು ಕುಂದು ಕೊರತೆ ಇಲ್ದೇ ನಾವು ಜೀವನ ನಡೆಸ್ಕೊಂಡು ಬಂದಿದ್ವಿ. ನಮ್ಮ ಬೆಳೆಗಳು ವಿಶೇಷತೆ ನೋಡ್ರಿ, ನಾವು ಶಾಖಾಹಾರಿ, ಮೀನ ತಿನ್ನಕ್ಕಾಗಂಗಿಲ್ಲ. ಅದಕ್ಕೆ ನಾವು ಅವ್ರು ಮೀನ ತಿನ್ನವ್ರ ಅವ್ರು ಮೀನ ತಿಂತಾರು, ನಾವು ಅಗಸಿ ತಿಂತೀವಿ. ಮೀನಿನ ಅಂಶನ ಈ ಅಗಸಿ ಹಾಕದವು, ಅಗಸಿ ಚಟ್ನಿ, ಅಗಸಿ ಚಟ್ನಿ. ಈ ರೀತಿ ನಾವು ಎಲ್ಲ ಥರ ಈ ಬೆಳ್ಕೋತೀವಿ. ನಾವು ಅಲಸಂದಿ ಅದು ನಮ್ಮಲ್ಲಿ ಸಾಕಷ್ಟ. ಅಗಸಿ, ಮೆಂತಿ, ಈ ಶುಗರ್ ಮೆಂತಿ ಹಿಂಡಿ ತಿಂತೀವಿ. ಮುಂಜಾನೆ ನೆನೆಸಿ ನೀರು ಕುಡಿದು ಅದನ್ನೊಂದು ಚಮಚ ತಿನ್ನಿ ಅಂದ್ರೆ ಆಯ್ತು. ಈಗ ನಮ್ಮ ಸಾಕಷ್ಟು ರೈತರು ಏನು ಮಾಡ್ತಾರೆ ರೀ, ಒಂದೊಂದು ಬೆಳೀತಾರೆ. ಗೋಂಜೋಳ ಹಾಕಿದ್ರೆ ಅದನ್ನ ತೊಗೊಂಬಿಡೋದು, ಆಮೇಲೆ ತೊಗರಿ ಹಾಕಿದ್ರೆ ತೊಗರಿನ, ಹತ್ತಿ ಆದ್ರೆ ಹತ್ತಿ, ಅಂದರೆ ಅಂತರ್ ಬೆಳೆ ಬೆಳೆಯೋದಿಲ್ಲ. ಆಮೇಲೆ ಅಕ್ಕಿಕಾಳು ಎಲ್ಲ ಬೆಳಿಲಿಕ್ಕೆ ಹೋಗೋದಿಲ್ಲ. ನೀವು ಸಾವಯವ ಬೆಳೀತಾ ಅಕ್ಕಿಕಾಳನ್ನು ಬೆಳಿಲಿಕ್ಕತ್ತೀರಿ, ಅದರಿಂದ ನಿಮ್ಗೆ ಏನು ಲಾಭ ಆಗ್ಯದ? ಅದರಿಂದ ಏನಾಗಿತ್ತು ಅಂದ್ರೆ, ಈಗ ನಮ್ಮದಲ್ಲಿ ಉದಾಹರಣೆ, ಈಗ ಜೋಳ ಹಾಕಿದೀವಿ. ಜೋಳ ಎದಕ್ಕೆ ಹಾಕಿದೀವಿ? ಈಗ ನಮಗೆ ಹಕ್ಕಿ ಪಕ್ಷಿ ನಮ್ಮನ್ನೆಲ್ಲ ಬರ್ಬೇಕು ಬರ್ಬೇಕು, ಅವು ಬಂದು ಅಂದ್ರೂ ಕೀಟ ತಿರ್ತಾವೆ. ಗೊಂಜಾಳ ಹಾಕಿದೀವಿ, ಗೊಂಜಾಳ ಹಾಕಿದೀವಿ ಅಂದ್ರೆ ಗಿನಿ ಬರ್ತಾವೆ, ದೊಡ್ಡ ಹಕ್ಕಿ ಬರ್ತಾವೆ. ಈ ನವಣಿ, ಆರ್ಕ, ಉರ್ಲ ಹಾಕಿದೀವಿ, ಇದಕ್ಕೆ ಹಕ್ಕಿ ಅಂತ ಬರ್ತಾವ ಅಂದ್ರೆ ನಮ್ಮ ಹೆಬ್ಬೆಟ್ಟಿನ ಉಗುರಿನ ಕಣ್ಣಿ ನಟ್ಟೆ ಹಕ್ಕಿ ಇರ್ತಾವೆ, ಆ ಹಕ್ಕಿ ಬರ್ತಾವೆ. ಅವನ್ನ ನೋಡು ಒಂದು ವಿಶೇಷತೆ, ಅವು ಹಕ್ಕಿ ನಮ್ಮಲ್ಲಿ ಒಂದು ಹಕ್ಕಿ ಹಾಕಿದ್ರೆ ನಮ್ಮ ಭೂಮಿನೂ ಪವಿತ್ರ ಆತ. ಈ ರೀತಿ ಯಾಕಂದ್ರೆ ಈ ನಮ್ಮ ಮನ್ಯಾಗ ಏನೋ ಒಂದು ಸೂತಕ ಆದ್ರೆ ಒಂದು ಹನಿ ಆಕಳು ಗೋಮೂತ್ರ ತಂದು ಮನೆಯೆಲ್ಲ ಸೂತಕತ್ತೆ ಇದನ್ನ ಮಾಡ್ಕೊತಿದ್ವಿ. ಅಂಥದ್ರಾಗ ಇವು ಎಲ್ಲ ನಮ್ಮಲ್ಲಿ ಬರ್ತಾವಲ್ಲ, ಇದು ತೃಪ್ತಿ ಸಲುವಾಗಿ ನಾವು ಎಲ್ಲ ತರ ಐತಿ. ನಮ್ಮಲ್ಲಿ 3 ತರ ಗೆಣಸು ಐತಿ. ನಮ್ಮಲ್ಲಿ ಗಡ್ಡೆ ಗೆಣಸು, ಸುವರ್ಣ ಗಡ್ಡೆ ಅನ್ಕ ನಮ್ಮ ಭೂಮಿ ತುಂಬ ಐತಿ. ತುಳಸಿ 4-5 ತರ ಅದಾವ ನಮ್ಮಲ್ಲಿ. ಅವು ಹೆಸರೇನನ್ನು ನಮಗೆ ಗೊತ್ತಿಲ್ಲ, ಯಾಕಂದ್ರೆ ಏನು ಸಿಗ್ತಾವ ನಮ್ಮಲ್ಲಿ ಇರ್ಬೇಕು ಒಟ್ಟು. ಈ ತೃಪ್ತಿದಾಗ ನಾವು ಇದೀವಿ. ಹಾತರಿಕಿ ಪಲ್ಲಿ ನಮ್ಮ ಭೂಮಿ ತುಂಬ ಎಲ್ಲ ಐತಿ. ಹಾತರಿಕಿ ಪಲ್ಲಿ ಅಂದ್ರೇ ಈಗ ಗೊತ್ತಿಲ್ಲ ಜನರಿಗೆ. ಕಲ್ಲಪ್ಪ ಮಲ್ಲಪ್ಪ ಮಾಳೆಯವರೇ, ನೋಡ್ರಿ ನೀವು ನಿಸರ್ಗವನ್ನು ಎಷ್ಟು ಪ್ರೀತಿ ಮಾಡ್ತೀರಿ. ಸಾವಯವ ಕೃಷಿ ಮಾಡೋದ್ರಿಂದ ಆ ಒಂದು ಪ್ರೀತಿ ಬರ್ತದೆ. ಯಾವಾಗಲೂ ನಿಮ್ಮ ಹೊಲದ ಜೊತೆಗೆ ಅವಿನಾಭಾವ ಸಂಬಂಧ ಇಟ್ಕೋತೀರಿ. ಈಗ ಮಾಡುವಂಥ ಹೊಸ ನವ ಪೀಳಿಗೆಯ ರೈತರಿಗೆ ನೀವೇನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಯಾಕಂದರೆ ಹೊಲದೊಳಗೆ ನಾವು ಎಷ್ಟು ಸಮಯ ಕಳಿತೀವಿ ಅಷ್ಟು ನಾವು ಚಲೋ. ಅವ್ ನೋಡ್ರಿ ಈಗ ನಾವು ಕಾರ್ ಡ್ರೈವ್ ಮಾಡ್ತೀವಿ ಅಂತ ತಿಳ್ಕೊ, ಡ್ರೈವರ್ ಸೀಟ್ನೊಳಗೆ ನೀವು ಎಷ್ಟು ಸರಿ ಕೂತಿ ಅದ್ರ ಮೇಲೆ ನಿಮ್ಮ ಅನುಭವ, ನೀವು ಒಳ್ಳೆ ಡ್ರೈವರ್ ಅಂತ ಹೇಳ್ಬೋದು. ಹಂಗೆ ಒಬ್ಬ ಕೃಷಿಕ ಆಗಬೇಕು ಅಂದರೆ ಎಷ್ಟು ಹೊತ್ತು ಹೊಲದಾಗ ಕಲಿತಾನ, ಅದು ಭಾಳ ಮುಖ್ಯ ಅಲ್ಲ. ಏನು ಹೇಳಕ್ ಇಷ್ಟಪಡ್ತೀವಿ ನಮ್ಮ ರೈತ ಬಾಂಧವರಿಗೆ? ಅದು ನಮ್ದು ಅಲ್ಲಿ ಹೊಲದಾಗ ಹೋಗಿ ನಾವು ಕೂತು ಅಂದ್ರೆ ಭೂಮಿ ಎಲ್ಲ ಮಾತಾಡಕತ್ತೈತಿ ನಮ್ ಜೋಡಿ. ಈ ನಮ್ಮಲ್ಲಿ 8 ತರ ಬಾಳೆ ಇದೆ ಅಂತ ಹೇಳಿರ್ಲಿ, ಬಾಳೆ ನಮ್ಮ ಹೊಲದಾಗ ಇಲ್ಲ, ಎಲ್ಲ ಬದಿಗೈತಿ. ಒಂದೊಂದು ತರ ಬಾಳೆ ಒಂದೊಂದು 1, 2, 4 ಈ ರಾಜಾಪುರಿ ಅನ್ಕ ಹೆಚ್ಚಿನ ಪ್ರಮಾಣದಾಗ ಐತಿ. ಆದ್ರೆ ಈ ಎಲ್ಲ ಹಣ್ಣು ನಾವು ತಿತ್ತಿಲ್ಲ, ಇದು ತೃಪ್ತಿ ಬಾಳ ದೊಡ್ಡದ್ರಿ ನಮ್ದು. ಲಕ್ಷ್ಮಣ ಫಲ ತಿಂದೀವಿ, ಸೀತಾಫಲ ಅನ್ಕ ಎಲ್ಲ ಮಾಮೂಲು ಸಿಗ್ತಾವು, ಅದೇನು 5 ರೂಪಾಯಿ 10 ರೂಪಾಯಿ ಕೊಟ್ರೆ ಇವು ಮುಖ್ಯ ಅಲ್ಲ ನಮಗೆ. ಆದ್ರೆ ನಮಗೆ ಇಲ್ಲದ ಹಣ್ಣು ನಾವು ಬೆಳ್ಕೊಂಡು ತಿನ್ನೋದು ಭಾಳ ಮುಖ್ಯ. ಅಂಜೂರ ಹಣ್ಣು ಐತಿ ನಮ್ಮಲ್ಲಿ, ಭಾರಿ ಹಣ್ಣು ಐತಿ ನಮ್ಮಲ್ಲಿ. ಯಾವ್ದೈತಿ ಅನ್ನೋದು ನಮ್ಗೆ ಅದು ಅಲ್ಲಿ ಹೋದ್ರಣ್ಣು ನೆನಪಾಕೈತಿ. ಆ ಲೆಕ್ಕದಾಗ ನಾವು ಗಿಡಗಳು ಮಾಡಿವಿ. 2 ಎಕರೆದಾಗ ಯಾವ ಗಿಡ ಎಲ್ಲಿ ಐತಿ ಅನ್ನೋದು ಅಲ್ಲಿ ಹೋದ್ರಣ್ಣು ನೆನಪಾಕೈತಿ ನಮ್ಗೆ. ಹೊಲದಾಗ ಜಾಸ್ತಿ ಹೊತ್ತು ಕಳಿಬೇಕು ಕಳಿಬೇಕು ನಾವು. ನೀವೆಲ್ಲರೂ ಹೆಂಗ್ ಮಾಡ್ತೀರಿ? ಬಾಳೆ ಮಾಡ್ತೀರ ಮುಂಜಾನೆ ಹೋದ್ರ ಮಧ್ಯಾಹ್ನ ಮನೆ ಇಲ್ಲ ಆದ್ರೆ ಎಲ್ಲರೂ ಕುಡಿ ಹೋಗಿ ನಾವು ಮುಂಜಾನೆ 7-8 ಹೋದ್ವಿ ಅಂದ್ರೆ 10-11 ಮನೆಗೆ ಬಂದು ಬಿಡ್ತೀವಿ. ಬಿಸಿಲಾಗ ಬಿಸಿಲಾಗ ಮತ್ತೆ ರೆಸ್ಟ್ ಮಾಡ್ತೀವಿ, ಮತ್ತೆ ದನಗಳಿಗೆ ಮೇವ ನೀರ ಮಾಡ್ಕೊಂಡು 3-4 ಗಂಟೆಕ ಮತ್ತಟ್ಟ. ಈಗೇನು ಮಳೆಗಾಲ ದಿನ ಆಯ್ತು, ದನಗಳು ಮೇವು ಮಾಡ್ಕೊಳ್ಳೋದು ಒಟ್ಟು ದಮ್ ದಮ್ ಕಸ ಕೀಳೋದು ಎಷ್ಟೇ ಕೆಲಸ ಅದಾವ. ಈಗ ಬ್ಯಾಸಿಗೆ ದಿನದಾಗ 12 ತಿಂಗಳು ಏನು ಕೆಲಸ ಇಲ್ಲ, ಹೊರಗಿನ ಕೆಲಸನೂ ಏನು ನಾವು ಬಯಸಿಲ್ಲ. ಆದಾಯ ಅನ್ಕ ನಮ್ಗೆ ದೇವ್ರ ತೃಪ್ತಿ ಆಗುವಂಗ ಕೊಡ್ತಾನೆ ನಮಗೆ. ಆದ್ರೆ ಎಷ್ಟೋ ಜನ 10 ಲಕ್ಷ ಪಗಾರ ಇದ್ರು ಅವ್ರಿಗೆ ತೃಪ್ತಿ ಅನ್ನೋದು ಇರೋದಿಲ್ಲ. ಆ ರೀತಿ ಏನು ನಾವಿಲ್ಲ, ಎಷ್ಟೇ ಬರ್ತೈತೆ ಅಷ್ಟಾಗಿ ತೃಪ್ತಿ ಆಯ್ದಾಯ್ಕ ಜೀವನ ನಡೆಸ್ಕೊಂಡ. ಕಲ್ಲಪ್ಪ ಮಲ್ಲಪ್ಪ ಮಾಳೆಯವರು ಬಹಳ ಸಂತೋಷ ಆಯ್ತು. ಒಬ್ಬ ಕೃಷಿಕನ ಬದುಕು ಬಂಗಾರ ಆಗ್ಬೇಕು ಅಂತಂದ್ರೆ ಸಾವಯವಕ್ಕ ಮರಳಬೇಕು. ಯಾಕಂದ್ರೆ ನಿಮ್ಮ ಮೊದಲ ಜೀವನಕ್ಕಿಂತ ಈಗ ಬಹಳ ಬದಲಾಗಿದೆ. ಬಹಳ ಮೊದಲ ಆರೋಗ್ಯ ತೊಂದರೆ ಬಹಳ ಇರ್ತಿತ್ತು. ಹೌದಿಲ್ಲ, ಏನು ತೊಂದರೆ ಇತ್ತು ನಮಗೆ? ಈಗ ಕೆಲಸ ಮಾಡಕ್ಕೆ ಹಾಕಿದ್ದಿಲ್ಲ, ಬರೀ ದವಾಖಾನೆ ಜಾಸ್ತಿ, ತಲೆ ನೋಯಿಸ್ತು, ಅದಾತು ಇದಾತು. ತಲೆ ನೋಯಿಸ್ತು ಅಂದ್ರೆ ಆ ದವಾಖಾನೆಗೆ ಹೋಗಿದ್ವು. ಆ ದವಾಖಾನೆಗೆ ಹೋದ್ರೆ ನಾವು ಡಾಕ್ಟ್ರ್ ಎಷ್ಟು ಹೇಳ್ತಾನೆ ಅಷ್ಟು ಬಿಲ್ ಕೊಟ್ಟು ಆಗ ಉಳಿಗಿತ್ತುವ ಈಗ ಉಳಿಗಿತ್ತುವ ಇದನ್ನು ಮಾಡ್ತಿದ್ವಿ. ಈಗ ಒಂದಿಷ್ಟು ತಲೆ ನೋವು ಕಾಣಿಸ್ತು ಅಂದ್ರೆ ಮುಗಿನಾಗ ತಿಂಗಳದಾಗ ಎರಡು ತಿಂಗಳದಾಗ ಒಮ್ಮೆ ಆಕಳ ತುಪ್ಪ ಒಂದೊಂದು ಹನಿ ಹಾಕೊಂಡು ಹೋದ್ರೆ ನಮ್ಗೆ ಯಾವಾಗೂ ತಿನ್ನೂ ಬರೋಂಗಿಲ್ಲ. ಈ ಆಕಳ ತುಪ್ಪದಿಂದ ಏನಾಕೈತಿ ಅಂದ್ರೆ ಈ ಗೊರ್ಕಿ ಹೊಡೆಯುವ ಶಬ್ದ ಅನ್ಕೆ ಶಾಶ್ವತವಾಗಿ ಹೋಗಿಬಿಡ್ತೈತಿ. ಈ ರೀತಿ ಔಷಧ ಮಾಡ್ಕೊಂಡು ನಾವು ತೃಪ್ತಿ ಇದೀವಿ. ನಮ್ಮಲ್ಲಿ ಬಿಳಿ ಗುಲ್ಗಂಜಿ ಐತಿ, ಒಂದಿಟ ದನಿ ನೆಗಡಿ ಆಗಿ ಇದಾಗಿ ಇದಾತಂದ್ರೆ ಅದನ್ನ ತಪ್ಪಲತ್ತಿತ್ತು. ಕೆಲವೊಂದು ಔಷಧಿ ನಮ್ಗೆ ಅಲ್ಲಿ ಹೋದ್ರೂ ನೆನಪಕ್ಕವು. ಈ ರೀತಿ ನಮ್ಮದು ಜೀವನ ಬಹಳ ಯಶಸ್ವಿ ಜೀವನ ಮಾಡ್ಲಿಕ್ಕೆ. ಅಲ್ಲಪ್ಪ, ನೀವು ಹೇಳ್ಕೊಳ್ಳೋಷ್ಟು ಶ್ರೀಮಂತ ಇರ್ಲಿಕ್ಕಿಲ್ಲ, ಆದ್ರೆ ನಿಮ್ಮ ಆರೋಗ್ಯ ಶ್ರೀಮಂತಿಕೆ ಬಹಳ ಅದ, ಮತ್ತೆ ಮನಸ್ಸಿನ ಸಂತೃಪ್ತಿ ಅದ. ಅಲ್ಲಿ ಮನಸ್ಸು ಸಂತೋಷವಾಗಿದ್ದರೆ ಇನ್ನೂ ಹೆಚ್ಚಿಂದೇನ್ರಿ, ಮನಸ್ಸೇ ಮಾಧವ ಅಂತಾರಲ್ಲ, ಹಂಗ ನಿಮ್ಮ ಜೀವನ ಹಿಂಗದ. ಮತ್ತೆ ನೀವು ಎಲ್ಲರೂ ಕೂಡಿ ಮಗ ಸುಸಿ, ಇನ್ನೊಬ್ಬ ಮಗ, ಮತ್ತೆ ಮನೆಯವರು ಎಲ್ಲರೂ ಕೂಡಿ ನೀವು ಈ ಹೊಲದ ಜೊತೆಗೆ ಅವಿನಾಭಾವ ಸಂಬಂಧ ಇಟ್ಕೊಂಡ್ರಿ. ಅದು ಒಬ್ಬ ನಿಮ್ಮ ಮನೆ ಹಿರಿಯ ಸದಸ್ಯ ಅನ್ನೋ ಥರ ದಿವಸ ಹೋಗ್ತೀರಿ, ಅಲ್ಲಿ ಏನು ಇದೆ, ಅಲ್ಲಿ ಜೀವಿಗಳು ಏನೇನು ಅದಾವು, ಹೆಂಗೆ ಅವು ನಳಳಿಸ್ತಾ ಇದಾವೆ ಪೀಕು ಅನ್ನೆಲ್ಲ ನೋಡ್ತಿರ್ತೀರಿ. ಅದು ಬಹುಶಃ ಅಂದರೆ ನೀವು ಎಷ್ಟು ಹೊತ್ತು ಅಲ್ಲಿರ್ತೀರಿ ಅದ್ರ ಮೇಲೆ ನಿಮ್ಮ ಒಂದು ಸಂತೋಷ ಸಮಾಧಾನ. ಆಮೇಲೆ ಮಾರುಕಟ್ಟೆನೂ ಕೂಡ ಹಂಗೆ ಭಾಳ ಸರಳವಾಗಿ ಮಾಡ್ತೀರಿ, ನೀವೇ ಹೋಗಿ ತೊಗೊಂಡು ಹೋಗ್ಬಿಡ್ತೀರಿ, ಅವನ್ನ ನೀವೇ ಮಾರ್ಕೊಂಡು ಬರ್ತೀರಿ, ನೀವು ಹೋಗಿ ಎಲ್ಲ ಮಾರ್ಕೊಂಡು ಮುಂಜಾನೆ ಸಂದಮಟ್ಟ ಇದು ಮಾರ್ಕೊಂಡು ಬರ್ತೀರಿ. ಅದ್ರ ಒಂದು ತೃಪ್ತಿನೇ ಬೇರೆ ಅಂದರೆ ಅವು ಗ್ರಾಹಕರು ಒಂದು ಸಂತೃಪ್ತಿ ಇರ್ತದಲ್ಲ. ನಿಮ್ಗೆ ಯಾರು ಹೇಳ್ಯಾರು ಏ ಎಷ್ಟು ಚಲೋ ಇವು ತೊಗೊಂಬಂದಾರ್ರಿ, ಇವು ಜವೆಗೋಧಿ, ಇವೋ ಭಾಳ ನಮ್ಗೆ ಖುಷಿ ಆಯ್ತು ರೀ, ಇವು ಶೇಂಗಾ ತಿಂದು ಎಷ್ಟು ರುಚಿ ಅದವಲ್ರಿ ಅಂತ ನಿಮ್ಗೆ ಹೇಳ್ಯಾರನ. ಏ ರುಚಿ ನಮ್ಮದು ಮಾಲು ಏನು ಹೋಯ್ತಿಲ್ಲ, ಅದನ್ನ ಯಾರೂ ಒಂದು ತಾಸಿನೊಳಗೆ ಎಲ್ಲ ಖಾಲಿ ಮಾಡ್ಕೊಂಡು ಬಿಡ್ತಾರೆ. ಇದು ಅಲ್ಲದೆ ನಮ್ಮಲ್ಲಿ 4 ಥರ ಮೆಕ್ಕಿಕಾಯಿ ಅದಾವೆ, ನಾವು ಬೀಜ ಯಾವ್ದು ತಂದು ಹಾಕಿಲ್ಲ, ಅವು ತಾವ ನಮ್ಮಲ್ಲಿ ಉತ್ಪತ್ತಿ ಆಗ್ಯಾವ. ಅದು ಹೆಂಗೋ ಏನೋ ದೇವ್ರ ಹೆಸರು ಅದ. ಈ ಸಲ ನಮ್ಮ ಹುಡುಗ ಹೋದಾಗ ನರ್ಸರಿಯಾಗ ಕಲಂಗಡಿ ತರ ತಂದು ಹಚ್ಚಿದೆ, ಎರಡು ಕಲಂಗಡಿ ತರ ಹಚ್ಚಿದ್ರೆ 4 ಕಾಯಿ ಅದು ರೀ, ಅದ್ರ ಟೇಸ್ಟ್ ಬೇರೆ ಐತ್ರಿ, ಏನೂ ಇಲ್ಲ, ನಮ್ಮ ಕಬಿಣಿ ಆಗಿದೆ. ಅಟ್ ಮೆಣಸಿನ ಥರ ಥರ ತಂದಿದ್ದೆ ಸಹ ಅದ್ರ ಜೋಡಿ ಎರಡು ಥರ ಕಿತ್ಕೊಂಡ್ಬಂದಿದ್ದೆ ನಾವು, ಎರಡು ಥರ ಹೆಚ್ಚಿರ 4 ಕಾಯಿ ತಿಂದಿ ನಾವು. ಆ ತೃಪ್ತಿನೇ ಬೇರೆ ನಾವು ನಮ್ಮ ಮನೆಯಾಗಿ ಬೆಳೆದ್ದು. ಭಾಳ ಸಂತೋಷ. ಸಾವಯವದ ಒಂದು ಮಹತ್ವ ಮತ್ತು ಸಾವಯವದ ಚಮತ್ಕಾರವನ್ನು ತಾವು ಹೇಳಿದ್ರಿ, ಭಾಳ ಸಂತೋಷ. ಕಲ್ಲಪ್ಪ ಮಲ್ಲಪ್ಪ ಮಾಳೆಯವರೇ, ನಿಮ್ಮ ಬದುಕು ಹಿಂಗೆ ನಂದನವನ ಆಗಿರಲಿ, ಮತ್ತು ನಿಮ್ಮನ್ನು ನೋಡಿ ಇನ್ನಷ್ಟು ರೈತರು ಈ ನಾವು ಸಾವಯವ ಕೃಷಿ ಮಾಡ್ತೀವಿ ಅಂತ ಮುಂದೆ ಬರೋಂಗಾಗಲಿ. ಯಾಕಂದರೆ ಈಗ ಭಾಳ ದೂರ ಹೋಗ್ಬಿಟ್ಟಾರ ಭಾಳ ಜನ ಸಾವಯವ ಕೃಷಿ, ಮತ್ತು ವಾಪಸ್ ಬರೋದು ಭಾಳ ಕಷ್ಟ ಅದ. ಆದರೆ ಅದು ಒಮ್ಮೆ ಬಂದರೆ ಮತ್ತೆ ಹೊಳ್ಳಿ ಇನ್ನೊಮ್ಮೆ ಈಗ ಮಾಡ್ತಾ ಇದ್ದಾರಲ್ಲ, ಯೂರಿಯಾ ಗೊಬ್ಬರ ಹಾಕೋದು, ಡಿ ಎ ಪಿ ಗೊಬ್ಬರ ಹಾಕೋದು, ಮತ್ತು ಸರ್ಕಾರಿ ಗೊಬ್ಬರ ಹಾಕಿ ಬೆಳೆಯುವಂಥದ್ದು ಏನಿದಲ್ಲ ಅದರ ಅದಕ್ಕೆ ಯೂರಿಯಾ ಗೊಬ್ಬರ ಹೋಗ್ಬಿಡ್ತೈತಿ. ಯೂರಿಯಾ ಗೊಬ್ಬರ ಸಲುವಾಗಿ ಒಂದು ವಿಷಯ, ಮತ್ತೊಂದು ವಿಷಯ ನೆನಪಾತ್ ರೀ. ನಾವು ಮೈಸೂರಿಗೆ ಇಸ್ಕಾಣದವ್ರು ಒಂದು ತರಬೇತಿ ಕರೆದ್ರಿ, 2010 ಹೋಗಿದ್ವಿ. 2 ದಿನ ತರಬೇತಿಗೆ 2000 ರೂಪಾಯಿ ತಗೊಂಡಿದ್ರಿ ಅವರು. ಅಲ್ಲಿ ಟ್ರೈನಿಂಗ್ ತರಬೇತಿಗೆ ಹೋದ್ಮೇಲೆ 2000 ರೂಪಾಯಿ ಕಡಿಮೆ ಅನಿಸ್ತು ನಮಗೆ. ಅದು ಆ ತರಬೇತಿಯಾಗ ಏನು ಹೇಳಿರೋರು, ರಾಕ್ ಪಾಸ್ಪೇಟ್ ಎಕರೆ ಒಂದು 10 ಕಿಲೋ ಹಾಕ್ತವ ರೀ ಎಕರೆಗೆ ಅಂತ ಹೇಳಿದ್ರು ಅವರು. ರಾಕ್ ಪಾಸ್ಪೇಟ್ ಅಂದ್ರೆ ನನಗೀಗ 2-4 ವರ್ಷದಿಂದ ಸಿಕ್ತೆ ನಮ್ಮ ಬಸವ ಬಳಗದಾಗ. ಆ ರಾಕ್ ಪಾಸ್ಪೇಟ್ ಅಂದ್ರೆ ಏನ, ಕಲ್ಲನೆ ಬೀಸಿ ಪುಡಿ ಮಾಡ್ತಾರೆ ಅವ್ರು. ಹೆಂಗಂದ್ರಿ, ಅವ್ರು ಆ ಪುಡಿ ತರಕ್ ನಾವು ನಮ್ಮ ಬಸವ ಬಳಗದಾಗ ಕುಡಿದ್ಬೇಕು ಅಲ್ಲಿ ಹೋದ್ರಿನ ಲೋಕಾಪುರಕ್ಕೆ ಹೋದ್ರೆ ಅವರು ರವಿ ಬೋಶೆಟ್ಟಿ ಅಂತೇಳಿ ಅವರು ಮಿಲಿಗೆ ಹೋದ್ರೆ ರೀ, ಅವ್ರು ಹೇಳ್ರು ಹಿಂಗೆ ಇದನ್ನು ಏನು ಮಾಡೋದು ಅಂತ ಕೇಳಿ ಇಟ್ಬೇಕು. ಈ ಥರ ಕನಕ ಹೋಗಿ ನಮ್ಮ ಮುದ್ದಾಮ್ ಭೂಮಿಗೆ ಹಾಕಕ್ಕ ಏನು ಮಾಡೋದು ಅವನಿಗೆ ಇಲ್ಲ, ಇದನ್ನು ಏನು ಬೇಕಾದ ಮಾಡೋಕೆ ಬರ್ತೈತಿ, ನೀವು ಅದಕ್ಕೆ ಮೂರ್ತಿ ಮಾಡೋರು ಏನು ಮಾಡೋರು ಬಣ್ಣ ಮಾಡೋರು ಏನು ಇವು ಏನು ಮಾಡೋರು ಅಂತ ಕೇಳಿದ್ರಿ, ಏನು ಮಾಡೋದ ಹೆಂಗೆ ಅಂತೇಳಿ ಕೇಳ್ತಲೇ ನೆಲಕ್ಕೆ ಹೋಗಿದ್ರೆ ಚಲೋ ಆಕೈತಿ, ನಾವು ನೆಲಕ್ಕೆ ಹೋಗಕ್ಕೆ ಬಂದಿರ್ತೀನಿ. ಅದನ್ನು ಹೆಂಗೆ ಕೊಟ್ರೆ ಅಂದ್ರೆ ಅವ್ರು ನಾವು ಏನು ನಮಗೆ ಬೇರೆದವ್ರು ಹೋಗ್ತಾರಲ್ಲ ಅದಕ್ಕಿಂತ ಟ್ರೈನ್ಗೆ 200 ರೂಪಾಯಿ ಕಡಿಮೆ ಕೊಟ್ಟು ಅಂದ್ರೆ ಅವ್ರು ರೈತ ಮತ್ತೆ ಅವ್ರು ಏನು ಹೇಳಿದ್ರೆ ಒಂದು ವಿಷಯ, ಎಷ್ಟು ಗೊಬ್ಬರ ಫ್ಯಾಕ್ಟ್ರಿ ಅದಾವಲ್ಲ ಎಲ್ಲದಕ್ಕೂ ನಂದ ಹೋಗ್ತೈತಿ ಹೇಳ್ರಿ ಅವ್ರು ಕಲ್ಲಿನ ಪುಡಿನ. ಅಂದ್ರೆ ನಾವು ಇವರಲ್ಲೇ ತೊರೆದು ಬಂಗಾರ ಅಲ್ಲಿ ಟಂಕ್ ಕೂಡಿಸ್ತಾನಂಗೆ ಆಗತೈತಿ. ಅದ್ರ ರೇಟ್ ಇಲ್ಲಿ 1 ರೂಪಾಯಿ ಅಲ್ಲಿ 50 ರೂಪಾಯಿ. ಹಿಂಗಾಗಿ ಭಾಳ ಮೋಸ ಐತಿ. ಒಬ್ಬರಿಗೊಬ್ಬರು ತಿಳ್ಕೊಂಡು ನಾವು ವಿಶ್ವಾಸ ಇಡ್ಬೇಕು. ನಮ್ಮ ದೇವ್ರ ಮೇಲೆ ವಿಶ್ವಾಸ ಇಟ್ಟರೆ ನಮ್ದು ಒಟ್ಟ ಕೈ ಬಿಡೋಂಗಿಲ್ಲ. ಅಂದ್ರೆ ಸರಳವಾಗಿ ನೀವು ಖರ್ಚು ಕಡಿಮೆ ಮಾಡ್ಕೊಂಡು ಬದುಕು ಮಾಡೋದು ಕಲಿತ್ರೆ ಕೃಷಿನೂ ಬಂಗಾರ ಆಗ್ತದ, ಮತ್ತೆ ನೀವು ನಾವು ಆರಾಮಾಗಿರ್ತೀವಿ ರೀತಿಯಿಂದ ಬೆಳೆದ್ರಂತೂ ಇನ್ನೂ ಖುಷಿ ಆರಾಮ ಸಲ ಇರ್ತೀವಿ. ಕಲ್ಲಪ್ಪ